ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಈ ಒಂದು ಬೇರೂರು ಬಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ನಾವೇನಾಗಿದೆ ಅಂದ್ರೆ ಸಾವಯವ ಕೃಷಿ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಇವತ್ತಿನ ದಿವಸ ನಿಮ್ಮ ತಲೆಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇರಬಹುದು. ಇವತ್ತು ಸಾಕಷ್ಟು ಗೊಬ್ಬರಗಳ ಹಾಕ್ತಕ್ಕಂತ ಹೇಳಿರ್ತಕ್ಕಂತ ವಿಜ್ಞಾನಿಗಳೇ ನೀವು, ಆದ್ರೆ ಇವತ್ತಿನ ದಿವಸ ಪುನಃ ನೀವು ಸಾವಯವ ಗೊಬ್ಬರವನ್ನ ಹಾಕ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರಿ ಅಂತ ಹೇಳತಕ್ಕಂಥದ್ದು ಒಂದು ಪ್ರಶ್ನೆ ಬರೋದು. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಇವತ್ತಿನ ದಿವಸ ನೀವು ನೋಡಿರ್ಬೋದು ಎಲ್ಲಾ ಆಹಾರದ ಗೋಡಂಗಳಲ್ಲಿ ಸಾಕಷ್ಟು ನಾವು ಆಹಾರದ ಉತ್ಪಾದನೆಯನ್ನ ಮಾಡಿ ನಾವು ಸಾಕಷ್ಟು ಉತ್ಪಾದನೆಯನ್ನು ಮಾಡಿದ್ದೇವೆ. ನಮ್ಮ ದೇಶಕ್ಕೆ ಯಾವುದೇ ಒಂದು ಬರಗಾಲ ಇಲ್ಲ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂದರ್ಭ. ಆದ್ರೆ ಇದೇ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಹಾಕುವ ಮುಖಾಂತರ ನಮ್ಮ ಏನು ಒಂದು ಹೊಲದ ಫಲವತ್ತತೆಯನ್ನ ಕಡಿಮೆ ಮಾಡ್ಕೊತಾ ಇದ್ದೇವೆ. ಇವತ್ತಿನ ದಿವಸ ಕ್ಷಾರ ಮತ್ತು ಜವಳು ಭೂಮಿಯಾಗಿ ಪರಿವರ್ತನೆ ಆಗ್ತಿದ್ದೇವೆ. ನೀವು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿರ್ಬೋದು ಸುಮಾರು ಹೆಚ್ಚು ನೀರು ಕೊಡುವುದರ ಮುಖಾಂತರ ಅದಕ್ಕೆ ತಕ್ಕಂತೆ ಹೆಚ್ಚಿನ ಗೊಬ್ಬರಗಳನ್ನ ಕೊಡುವುದರ ಮುಖಾಂತರ ನಾವು ಹಾಕಿರ್ತಕ್ಕಂತ ಗೊಬ್ಬರ ಹೊಲದಲ್ಲಿರೋದಿಲ್ಲ. ಆದ್ರೆ ನೀವು 10-15-20 ಚೀಲ ಗೊಬ್ಬರವನ್ನು ಸುರಿದು ಬಂದಿರ್ತೀರಾ, ತಕ್ಷಣ ನೀರು ಕೊಟ್ಬಿಡ್ತೀರಾ, ಅದು ಪಕ್ಕದ ಹೊಲಕ್ಕೆ ಆ ನೀರು ಹರಿದು ನಿಮ್ಮ ಹೊಲದಲ್ಲಿ ಗೊಬ್ಬರ ಇರೋದಿಲ್ಲ. ಇನ್ನು ಕೆಲವೊಂದು ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ಗೊಬ್ಬರಗಳನ್ನ ಹಾಕುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ನನ್ನ ಅನುಭವದ ಪ್ರಕಾರ ಗೊಬ್ಬರ ಹಾಕುವ ಸಂದರ್ಭದಲ್ಲಿ ಹೊಲದಲ್ಲಿ ಸ್ವಲ್ಪನಾದ್ರೂ ನೀರು ಇಟ್ಕೊಳ್ಬಾರ್ದು. ಸ್ವಲ್ಪ ನೀರು ಇಟ್ಕೊಂಡು ನೀವು ಗೊಬ್ಬರವನ್ನ ಹಾಕಿದ್ರೆ ನೀವು ಹಾಕಿರ್ತಕ್ಕಂಥ ಗೊಬ್ಬರ ರಾಸಾಯನಿಕ ಗೊಬ್ಬರ ನೇರವಾಗಿ ಗಿಡಗಳಿಗೆ ಮುಖಾಂತರ ಮುಟ್ಟುವುದರ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಎಲ್ಲ ಹೊಲಗಳನ್ನ ನೋಡ್ಕೊಳ್ತಾ ಬರ್ತಾ ಇದ್ವಿ, ಗೊಬ್ಬರ ಸುಮ್ಮನೆ ಉಕ್ತಿರ್ತಾರೆ, ಒಂದು ಅರ್ಧ ಅಡಿ ನೀರು ಇಟ್ಕೊಂಡಿರ್ತಾರೆ, ಗೊಬ್ಬರ ಹಾಕ್ತಿರ್ತಾರೆ, ಮೇಲಿನಿಂದ ನೀರು ಹರಿದು ಬರ್ತಾ ಇರ್ತೈತಿ, ತನ್ನ ಗದ್ದೆನಲ್ಲಿ ಗೊಬ್ಬರ ಹಾಕ್ತಿರ್ತಾನೆ, ಪಕ್ಕದ ಗದ್ದೆಗೆ ಆ ತನ್ನಲ್ಲಿ ಗದ್ದೆಯಲ್ಲಿ ಇರ್ತಕ್ಕಂಥ ನೀರು ಹರಿದು ಹೋಗ್ತಿರ್ತೈತಿ. ಆದ್ರೆ ಇವನು ಸಮಾಧಾನಕ್ಕೋಸ್ಕರ ನಾನು 8-6 ಚೀಲ ಹಾಕಿದ್ದೀನಿ ಅಂತಕ್ಕಂಥದ್ದು, ಆದ್ರೆ ಆ ಗೊಬ್ಬರ ನೇರವಾಗಿ ಬೆಳೆಗಳಿಗೆ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತಂದ್ರೆ, ನೀವು ಹಾಕುವುದಕ್ಕಿಂತ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಭತ್ತದ ಗದ್ದಿನಲ್ಲಿ ನೀರನ್ನ ತೆಗೆದು ನೀವು ಗೊಬ್ಬರವನ್ನ ಕೊಡುವುದರ ಮುಖಾಂತರ ಬೆಳೆಗಳಿಗೆ ಹೆಚ್ಚು ನೇರವಾಗಿ ಬೇರುಗಳಿಗೆ ಗೊಬ್ಬರ ಸಿಕ್ಕು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಒಂದು. ಇನ್ನೊಂದು ಏನಂತಂದ್ರೆ, ನಾವು ಸಾವಯವ ಗೊಬ್ಬರಕ್ಕೆ ಬಂದಾಗ ನಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಏನಂತಂದ್ರೆ ಹಸಿರೆಲೆ ಗೊಬ್ಬರಗಳಿಗೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕಾಗಿದೆ. ಯಾಕಂತಂದ್ರೆ ಭತ್ತವನ್ನ ಬೆಳೆದು ಭತ್ತದ ನಂತರ ಭತ್ತವನ್ನ ಬೆಳೆಯೋದ್ರಿಂದ ಭೂಮಿನಲ್ಲಿ ಸಾಕಷ್ಟು ಫಲವತ್ತತೆ ಕಡಿಮೆ ಆಗ್ತಾ ಇದೆ, ತಮಗೆಲ್ಲ ಗೊತ್ತಿದ್ದೇ ಆಗಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಹಸಿರೆಲೆ ಒಂದು ಗೊಬ್ಬರಗಳನ್ನ ಬೆಳೆಯೋದ್ರ ಮುಖಾಂತರ ಸೆಣಬು ಇರಬಹುದು ಅಥವಾ ಜೋನಿ ಅಂತಕ್ಕಂಥದ್ದು ದೇಂಚ ಅಂತ ಕರಿತೀವಿ, ಆ ಜೋನಿ ಮತ್ತೆ ಸೆಣಬನ್ನ ಬೆಳೆದು ನೀವು ಹೂ ಆಡುವ ಸಂದರ್ಭದಲ್ಲಿ ಅದನ್ನ ಹೊಲದಲ್ಲಿ ಮಗುಚಿ ಹೊಡೆಯೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ಪುಕ್ಷತೆಯಾಗಿ ಸಿಗ್ತಾ ಇದೆ. ಅದನ್ನ ನಾವು ಭೂಮಿನಲ್ಲಿ ಸ್ಥಿರೀಕರಿಸಬೇಕು ಅಂತಂದ್ರೆ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ಹೊಲದಲ್ಲಿ ಬೆಳೆಯುವುದರ ಮುಖಾಂತರ ಭೂಮಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು, ನಾವು ಬಳಸುವುದನ್ನ ಕಡಿಮೆ ಮಾಡಬಹುದು, ಸಾರ್ವಜನಿಕ ವಾತಾವರಣದಲ್ಲಿ ಇರತಕ್ಕಂಥದ್ದನ್ನ ಭೂಮಿಯಲ್ಲಿ ಸ್ಥಿರೀಕರಿಸಬಹುದು, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ನೀವು ಎಲ್ಲೆಲ್ಲಿ ನೋಡಿರ್ಬೋದು, ಎಲ್ಲೆಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತನವರು ಗೊಬ್ಬರ ಹಾಕುವಾಗ ಭತ್ತದ ಗದ್ದಿನಲ್ಲಿ ಆಗಿರ್ಬೋದು ಅಥವಾ ಬೇರೆ ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ಸಾವಿ ಇರ್ಬೋದು, ಸಾವಿ ಮತ್ತೆ ನವಣೆಯನ್ನ ಸಾಕಷ್ಟು ಬೆಳೆದಿರ್ತಾರೆ ಶೇಂಗಾದಲ್ಲಿ. ಎಲ್ಲೆಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನ ಕಡಿತಿರ್ತೇವೆ ಅಂತ ಸಂದರ್ಭದಲ್ಲಿ ಆ ಒಂದು ತಿಪ್ಪೆ ಗೊಬ್ಬರ ಕರೆದಿರ್ತಕ್ಕಂಥ ಜಾಗದಲ್ಲಿ ಬೆಳೆಗಳು ಹೆಚ್ಚು ದಷ್ಟಪುಷ್ಟವಾಗಿ ಬೆಳೆದಿರ್ತವೆ. ಯಾಕೆ ಅಂತಂದ್ರೆ ಈ ಒಂದು ತಿಪ್ಪೆ ಗೊಬ್ಬರದಲ್ಲಿ ಸಾಕಷ್ಟು ಪೋಷಕಾಂಶಗಳು, ಸುಮಾರು ನಮ್ಮ ಭೂಮಿಗೆ ಬೇಕಾಗಿರ್ತಕ್ಕಂಥದ್ದು 16 ಪೋಷಕಾಂಶಗಳು ಬೇಕಾಗಿರುತ್ತೆ. ಅಂತ 16 ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಗೊಬ್ಬರ ಏಕೈಕ ಗೊಬ್ಬರ ಅಂತಂದ್ರೆ ಸಾವಯವ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರ. ನಮ್ಮ ದನಗಳಿಗೆ ಏನ್ ಜಾಸ್ತಿ ನಾವು ಆಕಳು ಮತ್ತು ಎಮ್ಮೆಗಳನ್ನ ಕುರಿಗಳನ್ನ ಏನು ಆಡುಗಳನ್ನ ಸಾಕೊಳ್ತೇವೆ ಅಂತ ಬಂದಿರತಕ್ಕಂಥ ಹಿಕ್ಕೆಗಳ ಮುಖಾಂತರ ಅಥವಾ ಸಗಣಿಯನ್ನ ನಾವು ಸರಿಯಾಗಿ ಒಂದು 3 ತಿಂಗಳಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡಿಕೊಂಡು ಅಥವಾ ತಿಪ್ಪೆ ಗೊಬ್ಬರವನ್ನ ಮಾಡಿಕೊಂಡು ಭೂಮಿಗೆ ಅದರನ್ನ ಹಾಕಿದಾಗ ಆ ಒಂದು ಭೂಮಿಯ ಫಲವತ್ತತೆ ಸುಮಾರು ನೀವು ಆ ಭೂಮಿಯನ್ನ ವಿಶ್ಲೇಷಣೆ ಮಾಡಿದಾಗ ಸಾಕಷ್ಟು ಫಲವತ್ತತೆಯನ್ನ ಕೊಡಿರ್ತಕ್ಕಂಥದ್ದು ನಾವು ಯಾವುದರಿಂದ ಪಡಿಬೇಕು ಅಂತಂದ್ರೆ ಸಾವಯವ ಗೊಬ್ಬರದಿಂದ ಪಡಿತಕ್ಕಂಥದ್ದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರಗತಿಪರ ರೈತರಿಗೆ ಗೊತ್ತಿದ್ದಾಗೆ ಎರೆಹುಳು ಗೊಬ್ಬರಕ್ಕೆ ಹೆಚ್ಚು ಆ ಪ್ರಾಧಾನ್ಯತೆಯನ್ನ ನಾವು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಯಾವುದೇ ಬ್ಯಾಂಕ್ಗಳಲ್ಲಿ ನಮಾರ್ಡ್ ಬ್ಯಾಂಕ್ ಇರ್ಬೋದು, SBI ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಪ್ರಗತಿಪರ ಗ್ರಾಮೀಣ ಬ್ಯಾಂಕ್ಗಳು ಇರ್ಬೋದು, ಯಾರೇ ಎರೆಹುಳು ಗೊಬ್ಬರ ನಮ್ಮ ಮಹಿಳೆಯರಿದ್ದಾರೆ ಇಲ್ಲಿ ತಮ್ಮ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಮುಖಾಂತರ ನೀವೇನಾದ್ರೂ ಎರೆಹುಳು ಗೊಬ್ಬರ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕಿಗೆ ನೀವು ಅವ್ರನ್ನ ಭೇಟಿ ಕೊಟ್ಟಾಗ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ನೀವೇನಾದ್ರೂ ತಮ್ಮ ಒಂದು ಅರ್ಜಿಯನ್ನು ಕೊಟ್ರಿ ಅಂತಂದ್ರೆ ಎರೆಹುಳು ಗೊಬ್ಬರವನ್ನ ಮಾಡ್ಲಿಕ್ಕೆ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ. ಸುಮಾರು ನೀವು ಕೇವಲ 2.5-3 ತಿಂಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಏನು ದನಗಳು ತಿಂದು ಉಳಿದಿರ್ತಕ್ಕಂಥ ಕಸ ಇದೆ ಅಥವಾ ಕಾಂಗ್ರೆಸ್ ಕಸ ಹೂ ಬಿಡದಕ್ಕಿಂತ ಮೊದಲನೇ ಕಾಂಗ್ರೆಸ್ ಕಸ ಕೊಯ್ದು ಅಥವಾ ಭತ್ತದ ಗದ್ದೆಯಲ್ಲಿ ಕಳೆ ತೆಗೆದಿರ್ತೀರಾ, ಯಾವುದೇ ಒಂದು ತೊಗರಿ ಕಟ್ಟಿಗೆ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಯಾವುದೇ ಕಟ್ಟಿಗೆ ಇರ್ಬೋದು, ಅವುಗಳನ್ನ ಸಣ್ಣ ಸಣ್ಣ ತುಂಡು ಮಾಡಿ ಅಂದ್ರೆ ದಪ್ಪ ಇರತಕ್ಕಂಥ ಕಟ್ಟಿಗೆಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿ ಆ ಎರೆಹುಳು ತೊಟ್ಟಿನಲ್ಲಿ ಸುಮಾರು ನೀವು ಆ ಎರೆಹುಳು ತೊಟ್ಟಿಗೆ ಹಾಕೋದಕ್ಕಿಂತ ಮೊದಲು 15 ದಿವಸ ನೀವು ಅದನ್ನ ನೀರು ತುಂಬಿಸ್ಕೊಳ್ತಾ ಇದ್ರೆ ನಾವು ಪಾರ್ಷಿಯಲ್ ಡಿಕಾಂಪೋಸಿಷನ್ ಅಂತ ಕರಿತೇವೆ. ಅಂದ್ರೆ 15 ದಿವಸ ಅದು ಮೆತ್ತಗಾಗ್ಲಿಕ್ಕೆ ಬಿಡಬೇಕು. ಅಂತದನ್ನ ನೀವು ಎರೆಹುಳು ತೊಟ್ಟಿಗೆಗೆ ನೀವು ಅದನ್ನ ತುಂಬಿದ್ರೆ ಅಂತಂದ್ರೆ ಒಂದು ತೊಟ್ಟಿಗೆ ಸುಮಾರು 2 ಕೆಜಿ ಅಷ್ಟು ಹುಳಗಳನ್ನ ಬಿಟ್ಟಿದ್ರೆ ಅಂದು 10 ಫೀಟ್ ಉದ್ದ 3 ಫೀಟ್ ಅಗಲ ಇರತಕ್ಕಂತ ಒಂದು ತೊಟ್ಟೆಯನ್ನು ಮಾಡ್ಕೊಂಡು ನೀವು ಆ ಒಂದು ತೊಟ್ಟಿನಲ್ಲಿ ಸುಮಾರು ಎಲ್ಲಾ ಕಸಗಳನ್ನ ತುಂಬಿ ಈ ಎರೆಹುಳವನ್ನ ಬಿಟ್ರೆ ಸುಮಾರು 2.5 ತಿಂಗಳಲ್ಲಿ ನೀವು ಉತ್ತಮವಾಗಿರ್ತಕ್ಕಂತ ಕಸದಿಂದ ರಸ ಅಂತಕ್ಕಂಥದ್ದನ್ನ ಒಂದು ಉತ್ತಮವಾಗಿರ್ತಕ್ಕಂಥ ಗೊಬ್ಬರವನ್ನು ಪಡಿಬಹುದು. ಇನ್ನು ಎರೆಹುಳುಗಳಿಂದ ತೊಳೆದಿರ್ತಕ್ಕಂಥ ಎರೆಜಲ ಅಂತಕ್ಕಂಥದ್ದನ್ನು ನೀವು ನೋಡಿರ್ಬೋದು. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಗತಿಪರ ರೈತರು ಇರ್ಬೋದು, ಭಾರತಾದ್ಯಂತ ಯಾವುದೇ ಒಂದು ಮೂಲೆಯಲ್ಲಿರ್ತಕ್ಕಂಥ ರೈತರು ಯಾವುದೇ ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಆ ಒಂದು ಟಿವಿಗಳ ಮುಖಾಂತರ ನೀವು ನೋಡೋದರ ಮುಖಾಂತರ ಮತ್ತು ಕೃಷಿ ವಿಜ್ಞಾನಿಗಳು ಸಾಕಷ್ಟು ವಿಜ್ಞಾನಿಗಳು ನಮ್ಮ ವಿವಿಧ ಕೇಂದ್ರಗಳಿಂದ ಬಂದಿದ್ದಾರೆ, ಅವರುಗಳ ಒಂದು ಅನುಭವವನ್ನು ತೆಗೆದುಕೊಂಡು ಹೆಚ್ಚಿನ ಒಂದು ಆದಾಯವನ್ನು ಪಡೀಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದರ ಜೊತೆಗೆ ಈ ಅಜೋಲಾ ಅಂತಕ್ಕಂಥದ್ದು ಇಲ್ಲಿ ಒಂದು ಶಿವರಾಮ್ ರೆಡ್ಡಿ ಅಂತಕ್ಕಂಥ ಒಬ್ಬ ರೈತರಿದ್ರು, ಅವರು ಒಂದು ಅಜೋಲಾವನ್ನು ಬೆಳೆಯೋದ್ರಿಂದ ಸಾಕಷ್ಟು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಿಸುತ್ತೆ. ಸುಮಾರು 25 ರಿಂದ 50 ಕೆಜಿ ಗೊಬ್ಬರವನ್ನು ನೀವು ಉಳಿಸ್ಕೋತಾಯ ಮಾಡ್ಕೋಬಹುದು ಅಂತ ಹೇಳಿ ಅದನ್ನ ತಿಳ್ಕೊಂಡು ಅವರು ಅಜೋಲಾವನ್ನು ತಮ್ಮ ಹೊಲದಲ್ಲಿ ಹಾಕಿದ್ರು. ಆದ್ರೆ ಅಜೋಲಾ ಜಾಸ್ತಿ ಬೆಳೆದಾಗ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಹೋದ್ವಾರ ನನ್ನನ್ನ ಇಲ್ಲಿ ಕರೆಸಿದ್ರು ಒಬ್ಬ ರೈತರ ಹೊಲಕ್ಕೆ. ಆ ಅಜೋಲಾ ಏನಾಗಿದೆ ಅಂದ್ರೆ ಹೊಲದಲ್ಲಿ ಚಾಪಿ ಹಾಸ್ತಂಗಿದೆ, ಅಂದ್ರೆ ಮ್ಯಾಟ್ ಹಾಸ್ತಂಗಾಗಿದೆ. ಅವಾಗ ಅವನಿಗೆ ತಲೆ ಕಟ್ಬಿಟ್ಟಿದೆ ರೈತರಿಗೆ, ನಾನೇನೋ ಅಜೋಲಾ 1 ಕೆಜಿ ತಂದೆ, ಆದ್ರೆ ಸುಮಾರು 5 ರಿಂದ 10 ಕೆಜಿ ಮತ್ತೆ ಸುತ್ತಮುತ್ತಲು ಇರತಕ್ಕಂಥ ರೈತರಿಗೆಲ್ಲ ಕೇಳ್ತಾ ಇದ್ರೆ ಏನಪ್ಪಾ ನೀನು ಎಲ್ಲಿಂದ ತಂದಿದೆ ಇದನ್ನ ಅಜೋಲನ್ನ, ನಮ್ಮ ಹೊಲ ನಿಮ್ ಹೊಲದಾಗ ಅಷ್ಟೇ ಅಲ್ಲ ಎಲ್ಲರ ಹೊಲದಾಗನ ಹೋಗ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದು ಏನು ಅಂತ. ಆದ್ರೆ ಅದಕ್ಕೆ ಸುಲಭವಾದ ಉಪಾಯ ಏನಂತಂದ್ರೆ ಸುಮಾರು 3 ರಿಂದ 5 ದಿವಸ ನೀವು ಬದ್ದಗದಲ್ಲಿ ನೀರು ನಿಲ್ಲಿಸಲಿಲ್ಲ ಅಂದ್ರೆ ಆ ಅಜೋಲಾ ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ಅಜೋಲಾ ಬೆಳಿಬೇಕು ಅಂತ ಅಂದ್ರೆ ಭತ್ತದ ಗದ್ದೆಯಲ್ಲಿ ಜಾಸ್ತಿ ನೀರಿದ್ರೆ ಮಾತ್ರ ಬೆಳೆಯುತ್ತೆ. ಆ ನೀರನ್ನು ಇಟ್ಕೊಂಡು ನೀವು ಅಜೋಲಾ ಕಂಟ್ರೋಲ್ ಮಾಡ್ತೇವೆ ಅಂದ್ರೆ ಯಾವುದೇ ಒಂದು ಕಳೆನಾಶಕ ಆಗ್ಲಿ ಅಥವಾ ಯಾವುದೇ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಅತಿ ಸುಲಭವಾದ ವಿಷಯ ಅಂತ ಅಂದ್ರೆ ನೀವು ಭತ್ತದ ಗದ್ದೆಯಲ್ಲಿ ನೀರು ನಿಲ್ಸೋದನ್ನು ಸುಮಾರು 4 ರಿಂದ 5 ದಿವಸ ನೀವು ಬಿಟ್ರಿ ಅಂತಂದ್ರೆ ಅಜೋಲಾ ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ ಆಗುತ್ತೆ. ಆ ರೈತ ಇವತ್ತು ಖುಷಿಯಾಗಿಂದ ಅದನ್ನ ಆ ವಿಷಯವನ್ನು ತಿಳ್ಕೊಂಡಿದೆ. ಅಂದ್ರೆ ನಾವು ಸಣ್ಣ ಸಣ್ಣ ವಿಷಯಗಳಿದ್ರು ಸಹ ನಾವು ಮೊದಲನೇ ಯಾವುದೇ ಒಂದು ತಂತ್ರಜ್ಞಾನ ಬಂತು ಅಂತಂದ್ರೆ ಅದನ್ನ ತಕ್ಷಣನೇ ನಾವು ಅದನ್ನ ಅಳವಡಿಸ್ಕೊಳ್ತೀವಿ. ಆದ್ರೆ ಮುಂಬರುವ ಹಿಂದೆ ಮುಂದೆ ಬರ್ತಕ್ಕಂತ ಸಮಸ್ಯೆಗಳನ್ನ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳತಕ್ಕಂಥದ್ದು ಬಹಳ ವಿಷಯ. ಇಂಥ ಅಜೋಲಾವನ್ನ ಬೆಳೆಯೋದ್ರಿಂದ ಸುಮಾರು ಭತ್ತದ ಗದ್ದೆ ಹೆಚ್ಚು ಬೇರುಗಳನ್ನ ಬೆಳೆಯೋದ್ರ ಮುಖಾಂತರ ಒಂದು ಸುಮಾರು 50 ರಿಂದ 60 ಕೆಜಿ ನೀವು ಗೊಬ್ಬರವನ್ನ ಉಳಿತಾಯ ಮಾಡುವುದರ ಜೊತೆಗೆ ಭೂಮಿ ಕೂಡ ಫಲವತ್ತತೆ ಆಗುತ್ತೆ. ಅದು ಹೆಚ್ಚಿಗೆ ಆದಾಗ ನಾನು ಹೇಳಿದಾಗೆ ನೀರನ್ನ ತೆಗೆಯಬೇಕು, ಅದನ್ನ ಕಂಟ್ರೋಲ್ ಮಾಡಬೇಕು. ಇದ್ರ ಜೊತೆಗೆ ಅಜೋಸ್ಪಿರ್ಲಮ್ ಮತ್ತು ಅಸ್ಟೋಬ್ಯಾಕ್ಟರ್ ಅಂತಕ್ಕಂಥದ್ದು ಸೂಕ್ಷ್ಮಾಣು ಜೀವಿಗಳಿದಾವೆ. ನಮ್ಮ ಕೃಷಿ ಇಲಾಖೆಯ ಮುಖಾಂತರ ಒಂದು ಸಬ್ಸಿಡಿ ಮುಖಾಂತರ ಇವುಗಳನ್ನು ಕೊಡ್ತಾ ಇದ್ದಾರೆ. ಕೇವಲ 1 ಎಕರೆಗೆ 200 ಗ್ರಾಂನಷ್ಟು ನೀವು ಅದನ್ನ ಹಾಕಿದ್ರೆ ಅಂದ್ರೆ ಸುಮಾರು 25 ರಿಂದ 30 ಕೆಜಿ ಸಾರಜನಕವನ್ನು ನೀವು ಕಡಿಮೆ ಮಾಡಬಹುದು. ಇದು ಅಜೋಸ್ಪಿರ್ಲಮ್ ಬಹಳ ಭತ್ತಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ಕಬ್ಬಿಗೆ ಯೋಗ್ಯವಾಗಿರ್ತಕ್ಕಂಥದ್ದು, ಮತ್ತೆ ಅಸ್ಟೋಬ್ಯಾಕ್ಟರ್ ಅಂತಕ್ಕಂಥದ್ದು ಸೂಕ್ಷ್ಮಾಣುಜೀವಿ ಗೊಬ್ಬರ ಇದೆ, ಅದು ಪ್ಯಾಕೆಟ್ಗಳ ಮುಖಾಂತರ ಬರುತ್ತೆ. ಇವನ್ನು ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಕಂಪನಿಯವರು ಕೂಡ ಯಾವ್ದಾವ್ದು ಹೆಚ್ಚು ಮಾರ್ಕೆಟ್ನಲ್ಲಿ ಜಾಸ್ತಿ ಪ್ರಚಲಿತ ಆಗ್ತಾ ಇರ್ತದೆ ಅಂತದಕ್ಕೆ ಹೆಚ್ಚು ಮಾರು ಹೋಗ್ತಾ ಇದಾರೆ. ಅವರು ಕೂಡ ಈ ಸಬ್ಸಿಡಿ ಮುಖಾಂತರ ಅಂದ್ರೆ ಕೃಷಿ ಇಲಾಖೆಗಳ ಮುಖಾಂತರ ಉತ್ಪಾದನೆ ಮಾಡಿ ಅವರಿಗೆ ಕೊಡ್ತಾ ಇದಾರೆ, ರೈತರಿಗೆ ನೇರವಾಗಿ ಮುಟ್ಲಿ ಅಂತೇಳಿ. ಇದರ ಜೊತೆಗೆ ಈಗ ಎರೆಹುಳು ಗೊಬ್ಬರದ ಒಂದು ಉದಾಹರಣೆ ಕೊಡ್ತೇನೆ. ಶಿವಮೊಗ್ಗದಲ್ಲಿ ವಿರೂಪಾಕ್ಷಪ್ಪ ಅಂತಕ್ಕಂಥ ಒಬ್ಬ ರೈತರಿದ್ದಾರೆ. ಕೇವಲ ಎರೆಹುಳುವನ್ನ ತೊಟ್ಟಿಯನ್ನು ಎರೆಹುಳು ಗೊಬ್ಬರ ಮಾಡೋದ್ರ ಜೊತೆಗೆ ಎರೆಹುಳವನ್ನು ಮಾರಿ ಸುಮಾರು 1 ವರ್ಷಕ್ಕೆ 3 ಲಕ್ಷ ರೂಪಾಯಿ ಆದಾಯವನ್ನು ಪಡೆದಿದ್ದಾರೆ. ಯಾಕೆಂತಂದ್ರೆ 1 ಕೆಜಿಗೆ 300 ರೂಪಾಯಿ ಅಂತ ಎರೆಹುಳವನ್ನ ಮಾರ್ತಾ ಇದ್ದಾರೆ. ಸುಮಾರು ಅವರು ಒಂದು ತಾನು ತನ್ನ ಮಗ ಇಬ್ರು ಸೇರ್ಕೊಂಡು ಆ ಎರೆಹುಳು ಪ್ರಚಾರ ಮಾಡಿ ಶಿವಮೊಗ್ಗದ ಜಿಲ್ಲೆಯಾದ್ಯಂತ ಎರೆಹುಳನ್ನು ಕೊಡೋದ್ರ ಮುಖಾಂತರ ಮತ್ತು ವಿವಿಧ ಇಲಾಖೆಗಳಲ್ಲಿ ಸಾವಯವ ಕೃಷಿ ಯೋಜನೆಗಳಿದಾವೆ, ಆ ಯೋಜನೆಗಳ ಮುಖಾಂತರ ಈ ಎರೆಹುಳು ಕೊಡೋದ್ರ ಮುಖಾಂತರ ಅವರು ತಮ್ಮ ಒಂದು ಉತ್ತಮವಾಗಿರ್ತಕ್ಕಂತ ಜೀವನವನ್ನು ನಡೆಸ್ತಿದ್ದಾರೆ. ಅಂದ್ರೆ ಇದು ಒಂದು ಉದಾಹರಣೆ. ಇನ್ನು ನಾನು ಸುಳ್ಳ್ಯದಲ್ಲಿ ಒಬ್ರು ಮೋಹನ್ ಕುಮಾರ್ ಅಂತಕ್ಕಂಥವ್ರು ಇದ್ದಾರೆ. ಅವರು ಒಂದು ನೀವು KMF ಡೈರಿನಲ್ಲಿ ಫೋಟೋ ನೋಡಿರ್ಬೋದು, ಅವರು ಒಂದು ಆಕಳ ಸುಮಾರು 37 ಲೀಟರ್ ಹಾಲನ್ನು ಕೊಡ್ತಾ ಇದೆ. ಸುಮಾರು 37 ಲೀಟರ್ ಒಂದು ಆಕಳ ಹಾಲು ಕೊಡ್ತಾ ಇದೆ ಒಂದ್ ದಿನಕ್ಕೆ. ಅದರಿಂದ ಈ ಇದಾಗೆ ಅಂದ್ರೆ ಕರು ಹಾಕಿದಾಗೆ ಉಚ್ಚಿ ಬುರುಡಿ ಅಂತ ಬರುತ್ತೆ, ಒಳಗಡೆ ಹೊಟ್ಟೆನಲ್ಲಿ ಇರ್ತಕ್ಕಂಥದ್ದು ಸುಮಾರು 100 ರಿಂದ 50 ಲೀಟರ್ ಆ ಒಂದಿದು ನೀರು ಇರುತ್ತೆ. ಅದನ್ನ ಈ ಅಡಿಕೆಗೆ ಮತ್ತು ತೆಂಗಿಗೆ ಮತ್ತೆ ಸುಮಾರು ಅವರು ಬೆಳೆತಕ್ಕಂತ ಯಾವುದೇ ಒಂದು ತರಕಾರಿ ಬೆಳೆಗಿರ್ಬೋದು ಭತ್ತಕ್ಕಿರ್ಬೋದು ಅದನ್ನ ಸಿಂಪರಣೆ ಮಾಡೋದ್ರಿಂದ ಯಾವುದೇ ಒಂದು ರಾಸಾಯನಿಕ ವಸ್ತುಗಳು ಬೇಕಾಗಿಲ್ಲ. ಸೊ ಈ ಸಾವಯವ ಕೃಷಿಗೆ ಹೆಚ್ಚು ಎಷ್ಟು ಒಂದು ಪ್ರಾಶಸ್ತ್ಯತೆ ಇದೆ ಅಂತ ಅನ್ನೋದಕ್ಕೆ ಆಕಳ ಇಳಿದು ಕೂಡಲೇನೆ ಆ ಉಚ್ಚಿ ಬರಡೆಯನ್ನು ನಾವೇನ್ ಮಾಡ್ಬಿಡ್ತೇವೆ ಎಲ್ಲೋ ಚೆಲ್ ಬಿಡ್ತೀವಿ. ಆದ್ರೆ ಅದನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಸಿಂಪರಣೆ ಮಾಡ್ತಾ ಇದಾರೆ. ಸೊ ಇದು ಒಂದು ಸುಲಭವಾದ ಉಪಾಯ. ಅದರ ಜೊತೆಗೆ ಆ ಆಕಳ ಏನು ಅಂತಂದ್ರೆ ಅವರೊಂದು ಕಾರ್ಪೆಟ್ ಹಾಕಿದ್ದಾರೆ, ಏನ್ ಇಲ್ಲಿ ಮೇಲೆ ಹಾಕಿದ್ದಾರೆ, ಸುಮಾರು 65,000 ರೂಪಾಯಿ ಕಾರ್ಪೆಟ್ ಅನ್ನ ಆಕಳಿಗೆ ಹಾಕಿದ್ದಾರೆ. ಅದೇನಾದ್ರೂ ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಹೊಟ್ಟೆಯಲ್ಲಿ ಇದ್ದಾಗ ಆಕಳ ಎಲ್ಲಾದ್ರೂ ಜಾರಿ ಬಿದ್ದು ಹೊಟ್ಟೆನಲ್ಲಿರ್ತಕ್ಕಂಥ ಕರುಗಳಿಗೆ ಪೆಟ್ಟಾಗಬಾರ್ದು ಅಥವಾ ಕಾಲು ಮುರಿಬಾರ್ದು ಅಂತ ಹೇಳಿ 65,000 ರೂಪಾಯಿ ಒಂದು ಕಾರ್ಪೆಟ್ ಹಾಕಿದ್ದಾರೆ. ಮತ್ತೆ ನೆಲ್ಲಿಗಳ ಮುಖಾಂತರ ಅದು ಏನು ಸಿಗಣಿ ಹಾಕುತ್ತೆ ಮತ್ತೆ ಗಂಜಲು ಬೀಳುತ್ತೆ, ತಕ್ಷಣನೇ ಒಂದು ಬಯೋಡೈಜೆಸ್ಟರ್ ಅಂತ ಹೇಳಿ ಸುಮಾರು ರೈತರು ಸಾವಯವ ಕೃಷಿಕರಿಗೆ ಗೊತ್ತು, ಬಯೋಡೈಜೆಸ್ಟರ್ ಅಂತ ಒಂದು ಗುಂಡಿಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸಗಣಿ ಮತ್ತು ಗಂಜಲು ನೇರವಾಗಿ ಗುಂಡಿಗೆ ಹೋಗ್ಕೊಂಡು ಆ ಗುಂಡಿನಲ್ಲಿ ಬೀಳುತ್ತೆ. ಅದರ ಜೊತೆಗೆ ಈ ಆಕಳ ತಿಂದು ಉಳಿದಿರ್ತಕ್ಕಂಥ ಎಲ್ಲಾ ಕಸನ ಹೋಗಿ ಆ ಬಯೋಡೈಜೆಸ್ಟರ್ಗೆ ಹಾಕ್ತಾರೆ. ಅದು ಸುಮಾರು 2 ತಿಂಗಳ ನಂತರ ಕಳಿಸು, ಅದರಿಂದ ಬಂದಿರತಕ್ಕಂತ ರಸ ಅಂದ್ರೆ ಸೋಸಿ 2 ತೊಟ್ಟೆಗಳಿರ್ತವೆ, ಒಂದು ತೊಟ್ಟೆನಲ್ಲಿ ಕಳೆಯುತ್ತೆ, ಇನ್ನೊಂದು ಪಕ್ಕದ ತೊಟ್ಟೆನಲ್ಲಿ ಒಂದು ಜಾಲರಿ ಕೂರಿಸಿರ್ತಾರೆ. ಆ ಜಾಲರಿ ಮುಖಾಂತರ ಬಂದಿರತಕ್ಕಂತ ಆ ರಸವನ್ನ ಸಿಂಪರಣೆ ಮಾಡುವುದರಿಂದ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಅವರು ಬಳಸ್ತಾ ಇಲ್ಲ. ಸೊ ಈ ಒಂದು ಸಾವಯವ ಕೃಷಿಗೆ ಅತಿ ಉತ್ತಮವಾಗಿರ್ತಕ್ಕಂತ ಒಂದು ಉದಾಹರಣೆ. ಇದರ ಜೊತೆಗೆ ನಾವೇನಂದ್ರೆ ಕಾಂಪೋಸ್ಟ್, ಕಾಂಪೋಸ್ಟ್ ಅಂದ್ರೆ ಅಂತ ಅಂದ್ರೆ ಈ ಭತ್ತದ ಹುಲ್ಲು, ನಾವು ಸಾಕಷ್ಟು ಭತ್ತ ಕೊಯ್ದ ಮೇಲೆ ಬಹಳಷ್ಟು ರೈತರು ಭತ್ತದ ಹುಲ್ಲನ್ನ ಸುಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಭತ್ತದ ಹುಲ್ಲನ್ನ ದಯವಿಟ್ಟು ಸುಡಬೇಡಿ, ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಕಾ ಇರೋದ್ರಿಂದ ಅದು ಸಾವಯವ ಗೊಬ್ಬರಕ್ಕೆ ಒಂದು ಉತ್ತಮವಾಗಿರತಕ್ಕಂತ ವಸ್ತು ಆಗಿರೋದ್ರಿಂದ ಅದನ್ನ ನೀವು ಒಂದು ಯಾವುದೇ ಒಂದು ಗುಂಡಿಯನ್ನು ಮಾಡ್ಕೊಂಡು, ನಮ್ಮ ಸಾಕಷ್ಟು ಹಿತ್ತಲದಲ್ಲಿ ಜಾಗ ಇರುತ್ತೆ, ಆ ಜಾಗ ಇರ್ಬೋದು ಅಥವಾ ಹೊಲದ ಪಕ್ಕದಲ್ಲಿ ಯಾವುದೋ ಒಂದು ಗುಂಡಿಯನ್ನು ಮಾಡ್ಕೊಂಡು ಈ ಒಂದು ಹುಲ್ಲನ್ನ ಅಲ್ಲಿ ಹಾಕಿ ಸುಮಾರು 2.5-3 ತಿಂಗಳಲ್ಲಿ ನೀವು ಉತ್ತಮ ಆಗಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರ ಮಾಡೋದ್ರಿಂದ ಅದನ್ನು ಕೂಡ ನೀವು ಭೂಮಿಗೆ ಬಳಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇದರ ಜೊತೆಗೆ ಇನ್ನು ನಾವು ಸಾಕಷ್ಟು ಸಾವಯವ ಗೊಬ್ಬರಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ನಿಮ್ಗಾಗ್ಲೇ ಗೊತ್ತಿದ್ದ ಹಾಗೆ ನಾವು ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಸಾವಯವ ಕೃಷಿಯನ್ನ ಯಾರು ಮಾಡ್ತಿರ್ತಾರೆ ಅವರಿಗೆ ಸಬ್ಸಿಡಿ ಕೊಡತಕ್ಕಂತ ಒಂದು ಯೋಜನೆಗಳಿದಾವೆ. ಇಂತಹ ಈ ಯೋಜನೆಗಳನ್ನ ಬಳಸುವುದರ ಮುಖಾಂತರ ಈಗ ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಕರಿತಿದ್ದಾರೆ, ಕೃಷಿ ಇಲಾಖೆ ಮುಖಾಂತರ ಅದು ಕೋಳಿ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಇವ್ರನ್ನು 4-5 ಸೇರಿಸಿ ಒಂದು ಕಾಂಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಹೇಳಿ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದಾರೆ. ಅಂತವುಗಳನ್ನ ಬಳಸುವುದರ ಮುಖಾಂತರ ನೀವು ಉತ್ತಮವಾಗಿರ್ತಕ್ಕಂತ ಆಹಾರವನ್ನು ಉತ್ಪಾದನೆ ಮಾಡುವುದರ ಜೊತೆಗೆ ನಮ್ಮ ಆರೋಗ್ಯ, ಇವತ್ತಿನ ದಿವಸ ನಮ್ಮ ಈ ಸಾಕಷ್ಟು ತುಂಗಭದ್ರಾ ಅಚ್ಚುಕಟ್ಟುಪದಲ್ಲಿ ಬಿಪಿ ಮತ್ತು ಶುಗರ್ ಕ್ಯಾಂಡಿಡೇಟ್ಸ್ ಬಹಳ ಇದೆ. ಯಾಕಂದ್ರೆ ಯಾರ್ಯಾರು ಸೋನ ಮಸೂರಿ ಅಕ್ಕಿಯನ್ನು ಊಟ ಮಾಡ್ತಿರ್ತಾರೆ ಅವರವರಿಗೆಲ್ಲ ಬಿಪಿ ಮತ್ತೆ ಶುಗರ್ ಬರ್ತಾ ಇದೆ. ಯಾಕೆಂತಂದ್ರೆ ಸೋನ ಮಸೂರಿ ಅನ್ನವನ್ನ ನೀವು ಊಟ ಮಾಡಬೇಕಾದ್ರೆ ಯಾವುದೇ ಕಷ್ಟ ಪಡಬೇಕಾಗಿಲ್ಲ. ಒಂದು ಉತ್ತಮವಾಗಿರ್ತಕ್ಕಂಥ ಮೊಸರು, ಅಮ್ಮರಿಗೆಲ್ಲ ಗೊತ್ತು, ಕೆನೆ ಮೊಸರು ಮತ್ತು ಸೋನ ಮಸೂರಿ ಅನ್ನವನ್ನ ನೀವು ಕಲಸ್ಕೊಂಡು ಜಸ್ಟ್ ಬಾಯಲ್ಲಿಟ್ಟರೆ ಸಾಕು, ತನ್ನಷ್ಟಕ್ಕೆ ತಾನೇ ಒಳಗಡೆ ಹೋಗುತ್ತೆ. ಅದೇ ಬೇರೆ ಅಕ್ಕಿ, ಯಾವುದೇ ಎರೆಮಲೆ ಅಕ್ಕಿ ಇರ್ಬೋದು, ಬೇರೆ ಬೇರೆ ಅಕ್ಕಿ ಇರ್ಬೋದು, ನೀವು ಅದನ್ನ ಜಿಗಿಬೇಕಾಗುತ್ತೆ. ಆದ್ರೆ ಸೋನ ಮಸೂರಿ ಜಿಗಿಬೇಕಾಗಿಲ್ಲ, ನೀವು ತಕ್ಷಣನೇ ಇಟ್ಬಿಟ್ರೆ ಅದರಲ್ಲೇ ನಾನ್ ವೆಜಿಟೇರಿಯನ್ ಯಾರಾದ್ರೂ ಚಿಕನ್ ಮಟನ್ ಒಳಿಯಾರಿದ್ರೆ ಆ ಸಾಂಬಾರ್ ಜೊತೆಗೆ ಏನಾದ್ರೂ ಸೋನಾ ಮಸೂರಿ ಅನ್ನವನ್ನು ಊಟ ಮಾಡ್ತಾ ಇದ್ರೆ ನೀವ್ ಎಷ್ಟು ಊಟ ಮಾಡಿದ್ರಿ ಅಂತ ಗೊತ್ತಿರೋದಿಲ್ಲ, ಆದ್ರೆ ಹೊಟ್ಟೆ ತುಂಬಿದ ಮೇಲೆ ಗೊತ್ತಿರೋದು, ಓ ನಾ ಜಾಸ್ತಿ ಊಟ ಮಾಡಿದ್ನಲ್ಲ ಅಂತೇಳಿ. ಯಾವಾಗ ನಾವು ಸೋನಾ ಮಸೂರಿ ಅಕ್ಕಿಯ ಊಟವನ್ನ ಜಾಸ್ತಿ ಮಾಡ್ತಿರ್ತೇವೆ ಹೊಟ್ಟೆ ಜಾಸ್ತಿ ಬರುತ್ತೆ. ಹೊಟ್ಟೆ ಯಾವಾಗ ಜಾಸ್ತಿ ಬರುತ್ತೆ? ಬಿಪಿ ಜಾಸ್ತಿ ಆಗುತ್ತೆ. ಬಿಪಿ ಯಾವಾಗ ಜಾಸ್ತಿ ಆಗುತ್ತೆ? ಶುಗರ್ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಸೊ ಹಾಗಾಗಿ ಇವು ಯಾವುದೇ ಕಾಯಿಲೆಗಳು ಬರಬಾರದು ಅಂತ ಅಂದ್ರೆ ನಾವು ಸಾವಯವ ಗೊಬ್ಬರದಲ್ಲಿ ಬೆದರ್ತಕ್ಕಂತ ಒಂದು ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ನವಣೆ ಇರ್ಬೋದು, ಯಾವುದೇ ಒಂದು ಇಂತಹ ತರಕಾರಿಗಳನ್ನ ನೀವು ಸುತ್ತಮುತ್ತಲು ಇರತಕ್ಕಂತ ತರಕಾರಿಗಳನ್ನ ಬೆಳೆಯೋದ್ರ ಮುಖಾಂತರ ಬೆಂಡೆ ಇರ್ಬೋದು, ಚೌಳಿ ಇರ್ಬೋದು, ಹೀರೆ ಇರ್ಬೋದು, ಯಾವುದೇ ಆಗಿರಲಿ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ. ಅದಕ್ಕಾಗಿನ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಒಂದು ಯೋಜನೆ ಬರ್ತಾ ಇದೆ. SC/ST ಹಿಂದುಳಿದಿರ್ತಕ್ಕಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಯೋಜನೆ ಅಡಿಯಲ್ಲಿ ಸುತ್ತಮುತ್ತಲು ಸುಮಾರು 55 ಜನರ ರೈತರಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಯೋಜನೆಯನ್ನ ಮಾಡ್ರಿ ಅಂತಕ್ಕಂತ ಒಂದು ಮೂಲ ಉದ್ದೇಶದಿಂದ ಅವರಿಗೆ ಸುಮಾರು 30,000 ರೂಪಾಯಿ ಆಕಳ ಅಥವಾ ಮೇಕೆಯನ್ನ ನಾವು ಕೊಡ್ತಾ ಇದೀವಿ. ಅಂದ್ರೆ ಪುಕ್ಷಟ್ಟೆಯಾಗಿ ಆ ರೈತರಿಗೆ 2.5 ಎಕರೆ ಇರಬೇಕು, ನೀರಾವರಿ ಇರಬೇಕು, ಮತ್ತೆ ಪಹಣಿ ಅವರ ಹೆಸರಲ್ಲೇ ಇರಬೇಕು, ನಂತರ ಅವರು ಹೊಲದಲ್ಲೇನೆ ಮನೆ ಇರಬೇಕು. ಇಂತಹ ರೈತರನ್ನ ನಾವು ಐಡೆಂಟಿ ಅಂದ್ರೆ ಹುಡುಕಿ ಅವರಿಗೆ ಒಂದು ಯೋಜನೆ ಮಾಡ್ತಿದೆ. ಈ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಕೇವಲ ನಾವು ಭತ್ತವನ್ನ ಬಿಟ್ಟು ಬೇರೆ ಬೆಳೆಗಳನ್ನ ಬೆಳೆಯುವುದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ವಿವಿಧ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಮೀನುಗಾರಿಕೆ, ಎರೆಹುಳು ತೊಟ್ಟೆ ನಾನು ಹೇಳಿದೆ, ಅವು ಎಲ್ಲವುಗಳನ್ನ ಸಮಗ್ರವಾಗಿ ಎಲ್ಲವನ್ನು ಸೇರಿಸಿ ಒಂದೇ ಹೊಲದಲ್ಲಿ ಮಾಡ್ತಕ್ಕಂತ ಒಂದು ಪದ್ಧತಿಗೆ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಈ ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡುವುದರಿಂದ ಏನಾಗುತ್ತೆ ಅಂತಂದ್ರೆ ಭತ್ತಕ್ಕೇನಾದ್ರೂ ರೇಟ್ ಕಡಿಮೆ ಆಯ್ತು ಅಥವಾ BPH ಬಂತು ಅಥವಾ ಯಾವುದೇ ಒಂದು ರೋಗ ಬಂತು ಅಂತಂದ್ರೆ ನಾವು ತಲೆ ಕೆರ್ಕೊಳ್ಬೇಕಾಗತ್ತೆ, ಲಾಸ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಭತ್ತ ಬೆಳೆಯೋದ್ರ ಜೊತೆಗೆ ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು ಅಥವಾ ಬಾಳೆ ಇರ್ಬೋದು, ತೆಂಗು ಇರ್ಬೋದು, ಇಂತಹ ವಿವಿಧ ಬೆಳೆಗಳನ್ನ ಬೆಳೆದು ಹೈನುಗಾರಿಕೆ ಇರ್ಬೋದು. ಆಮೇಲೆ ಸಿರೋಹಿ ಅಂತಕ್ಕಂಥದ್ದು ರಾಜಸ್ಥಾನದಿಂದ ಒಂದು ಆಡನ್ನ ತೆಗೆದುಕೊಂಡು ಬಂದಿದ್ದೀವಿ. ಯಾರಾದ್ರೂ ಆಡು ಸಾಕಾಣಿಕೆ ಮಾಡೋರಿದ್ರೆ ಸಿರೋಹಿ ಅಂತಕ್ಕಂಥದ್ದು ಒಂದು ಆಡು ಅದು ರಾಜಸ್ಥಾನದಿಂದ ತಗೊಂಡು ಬಂದಿದ್ದು. 4 ಹೆಣ್ಣು ಬೇಕಾಗುತ್ತೆ, 1 ಗಂಡು ಬೇಕಾಗುತ್ತೆ. ಅದು ಮರಿ ಹಾಕಿದ ಕೂಡಲೇ ಸುಮಾರು 10-15 ಕೆಜಿಯಷ್ಟು ತೂಕ ಬಾಳುತ್ತೆ. ನಮ್ಮ ಮೇಕೆಗಳಿಗೆ ಹೋಲಿಸಿದ್ರೆ ಸುಮಾರು 10-15 ಕೆಜಿ ಒಂದು ಜಾಸ್ತಿ ಮಟನ್ ಬರುತ್ತೆ ಅದಕ್ಕೆ, ಮತ್ತೆ ಆ ಹಾಲನ್ನು ಕೂಡ ಹಿಂಡ್ಕೊಂಡು ನಾವು ಮಕ್ಕಳಿಗಾಗಲಿ ಅಥವಾ ಬೇರೆ ಎಲ್ಲ ಊಟದಲ್ಲಿ ಬಳಸ್ಕೋಬಹುದು. ವಿವಿಧ ಕೇಂದ್ರಗಳಲ್ಲಿ ನಾವು ಇಂತಹ ಸಂಶೋಧನೆಯನ್ನು ಮಾಡ್ತಿದ್ದೇವೆ. ಈ ಸಮಗ್ರ ಕೃಷಿ ಪದ್ಧತಿನಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ, ತರಕಾರಿ ಬೆಳೆಗಳಿಗೆ ಹೆಚ್ಚು ನಾವು ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ವಿವಿಧ ತರಕಾರಿಗಳಿಗೆ ನೀವೇನಾದ್ರೂ ಅದನ್ನ ತಿಂದ್ರಿ ಅಂತಂದ್ರೆ ಅದರಲ್ಲಿ ನಮ್ಮ ಕಾಲುವೆಯಿಂದ ಬಂದಿರತಕ್ಕಂತ ಬಚ್ಚಲ ನೀರನ್ನ ಬಳಸಿ ಅದನ್ನ ತರಕಾರಿಗಳನ್ನ ಬೆಳೆದಿರ್ತಾರೆ, ಮತ್ತೆ ಕಾನ್ಫೆಡ್ರ ಬೇರೆ ಬೇರೆ ಔಷಧಿಗಳನ್ನ ಸಿಂಪಡಣೆ ಮಾಡಿರ್ತಾರೆ. ಅಂತ ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಮ್ಮ ಒಂದು ಹಿತ್ತಿರದಲ್ಲಿ ಅಥವಾ ಹೊಲದ ಪಕ್ಕದಲ್ಲಿ ಸುಮಾರು 2-3 ಗುಂಟೆನಲ್ಲಿ ನೀವು ವಿವಿಧ ತರಕಾರಿ ಬೆಳೆಗಳನ್ನ ಬೆಳೆದ್ರೆ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂತ ತರಕಾರಿಗಳನ್ನ ಪಡೆಯುವುದರ ಜೊತೆಗೆ ನೀವು ಮಾರಿ ಕೂಡ ಹೆಚ್ಚಿನ ಲಾಭವನ್ನು ಪಡಿಬಹುದು. ಅದರಲ್ಲಿ ಉದಾಹರಣೆಯಾಗಿ ಚವಳಿ ಬೆಳಿಬಹುದು, ಬೆಂಡೆ ಬೆಳಿಬಹುದು, ಹೀರೆಕಾಯಿ ಬೆಳಿಬಹುದು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹೀಗೆ ವಿವಿಧ ತರಕಾರಿಗಳನ್ನ ಕೇವಲ 1 ಅಥವಾ 2 ಗುಂಟೆಗಳನ್ನ ಮುಖಾಂತರ ಬೆಳೆಯೋದ್ರಿಂದ ನೀವು ಯಾವ್ದಾದ್ರೂ ಬೆಳೆಯಲ್ಲಿ ಲಾಸ್ ಆಗಿತ್ತಂದ್ರೆ ಒಂದು ಬೆಳೆಯಲ್ಲಿ ನಾವು ಲಾಭವನ್ನು ಪಡ್ಕೊಂಡು ಸುಸ್ಥಿರವಾಗಿ ನಾವು ರೈತರ ಮನೆಗೆ ನೀವು ಯಾವತ್ತಾದ್ರೂ ಹೋದ್ರಿ ಅಂದ್ರೆ ಒಂದು ಚಂಬನ್ನ ನೀರು ಕೊಟ್ಟು ನಿಮ್ಮನ್ನು ಒಳಗಡೆ ಕರೀತಾರೆ. ಅದೇ ನಮ್ಮ ನೌಕರಿಗಾರ ಮನೆಗೆ ನೀವು ಯಾರಾದ್ರೂ ಬಂದ್ರಿ ಅಂದ್ರೆ ಸಾಹೇಬ್ ಹೊರಗಡೆ ಇರ್ತಾನೆ, ಸಾಹೇಬ್ರು ಆಫೀಸ್ಗೆ ಹೋಗಿರ ಅಥವಾ ಹೊರಗಡೆ ಹೋಗಿರ್ತಾರೆ ಅಂತ ಹೇಳಿ ಆ ಮನೆಯವರು ಅಮ್ಮ ಹೇಳ್ತಿರ್ತಾರೆ. ಹಾಗಾಗಿ ಅತಿ ಸಂತೋಷವಾಗಿ ಬಾಳ್ತಕ್ಕಂಥವ್ರು, ಅತಿ ಎಲ್ಲರನ್ನು ಸೌಹಾರ್ದತೆಯಿಂದ ಕಾಣ್ತಕ್ಕಂಥವ್ರು ಅಂದ್ರೆ ರೈತರು. ರೈತರು ಉದ್ದಾರ ಆದ್ರೆ ಮಾತ್ರ ಇವತ್ತು ದೇಶ ಉದ್ದಾರ ಆಗುತ್ತೆ, ಹಳ್ಳಿ ಉದ್ದಾರ ಆಗುತ್ತೆ, ಕರ್ನಾಟಕ ಉದ್ದಾರ ಆಗುತ್ತೆ. ಹಾಗಾಗಿ ಎಲ್ಲರೂ ನೀವು ಉದ್ದಾರ ಆಗಬೇಕು. ನಮ್ಮನ್ನು ನೀವು ಉದ್ದಾರ ಮಾಡುವುದರ ಜೊತೆಗೆ ನಿಮ್ಮ ವ್ಯವಸಾಯವನ್ನ ಉದ್ದಾರ ಮಾಡುವುದರ ಜೊತೆಗೆ ನೀವು ಕೂಡ ಸದೃಢವಾಗಿ ಶುಗರ್, ಬಿಪಿ, ಬೇರೆ ಯಾವುದೇ ಕಾಯಿಲೆಗಳು ಬರದ ಹಾಗೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನ ತಿಂದು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನ ಬೆಳೆಸಿ ಬೇರೆಯವರನ್ನ ಕೂಡ ಚೆನ್ನಾಗಿ ಬೆಳೆಸಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನನ್ನ ಅನುಭವವನ್ನ ಜೊತೆಗೆ ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಶ್ರೀ ಸುಧಾಕರ್ ಅವರಿಗೆ ನಾನು ವಂದಿಸ್ತ, ಮತ್ತು ನನ್ನ ಹಿರಿಯರಿಗೆ ವಂದಿಸ್ತಾ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸುತ್ತೇನೆ. ನನ್ನ ನಂಬರ್ 9480639633. ಅನೇಕ ಬೀದಿ ಹತ್ತಿ ತಳಿಗಳಿರ್ಬೋದು, ಭತ್ತದ ಬಗ್ಗೆ ಇರ್ಬೋದು, ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಅನುವು ಮಾಡಿಕೊಡ್ತಕ್ಕಂಥ ಸುಧಾಕರ್ ಅಂತವ್ರು ಅಧಿಕಾರಿಗಳು ಇಲ್ಲಿ ಬೇಕಾಗಿದೆ ನಮ್ಮ ಒಂದು ಹೊಸ ಆಕಾಶವಾಣಿ ಕೇಂದ್ರಕ್ಕೆ. ಸೊ ಈ ಒಂದು ಸಣ್ಣ ಹಳ್ಳಿನಲ್ಲಿ ಕೂಡ ಇಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರು ಈ ಒಂದು ಮನೋಭಾವನೆ ಹಿಂಗೆ ಮುಂದುವರಿಲಿ ಅಂತಕ್ಕಂಥದನ್ನ ಹೇಳ್ತಾ ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸಿ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೈತ ಬಾಂಧವರೇ, ಇದುವರೆಗೂ ಸಾವಯವ ಕೃಷಿ ಅನುಭವಗಳ ಕುರಿತು ಕೃಷಿ ವಿಜ್ಞಾನಿ ಡಾ ಚಂದ್ರಕಾಂತ್ ಕೆ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ, ಪೇಟೆ ಧಾರಣೆ, ಹವಾಮಾನ ವರದಿ ಕೇಳಲಿದ್ದೀರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಕೃಷಿ ಮಾಹಿತಿ. 2024-25 ಸಾಲಿಗೆ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ, ಇ ಆಡಳಿತ ಮತ್ತು ಕೃಷಿ ಇಲಾಖೆ ಇವರ ಸಹಯೋಗದೊಂದಿಗೆ 2024-25 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಿದ್ದು. ಗೂಗಲ್ ಪ್ಲೇಸ್ಟೋರ್ನಿಂದ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2024-25 ಆಪ್ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆ ಮಾಹಿತಿಯೊಂದಿಗೆ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಸದರಿ ಮಾಹಿತಿಯನ್ನು ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಯಡಿ ಸವಲತ್ತುಗಳನ್ನು ಒದಗಿಸಲು ಬಳಸಲಾಗುತ್ತದೆ. ಆದ್ದರಿಂದ ರೈತರು ಹೆಚ್ಚಿನ ಆಸಕ್ತಿಯೊಂದಿಗೆ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ರೈತರು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಿದ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ಬೆಳೆ ಮಾಹಿತಿಯನ್ನು ದಾಖಲಿಸಲು ಕೋರಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರೈತ ಬಾಂಧವರೇ, ಉತ್ತರ ಭಾರತದಲ್ಲಿ ನವದೆಹಲಿ ಸೇರಿದಂತೆ ಶೀತ ಅಲೆ ಅಂದರೆ ಕೋಲ್ಡ್ ವೇವ್, ದಟ್ಟ ಮಂಜು ಮುಸುಕಿದ ವಾತಾವರಣ ಮುಂದುವರಿಯುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಚಳಿಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕಲ್ಯಾಣ ಕರ್ನಾಟಕದ ಬಹುತೇಕ ಉತ್ತರ ಕರ್ನಾಟಕದ ಆಯ್ದ ಜಿಲ್ಲೆಗಳಲ್ಲಿ ರಾತ್ರಿಯ ತಾಪಮಾನ ವಾಡಿಕೆಗಿಂತ ತುಂಬಾ ಕಡಿಮೆಯಾಗುತ್ತಿರುವುದು ವರದಿಯಾಗಿದೆ. ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರಿನಲ್ಲಿ ಕೂಡ ಚಳಿ ಜಾಸ್ತಿಯಾಗಿದ್ದು ದಿನದಲ್ಲಿ ಮಳೆ ಮೋಡ ಇಲ್ಲದ ಶುಭ್ರ ಆಕಾಶವಾಗಿರುವುದರಿಂದ ರಾತ್ರಿಯ ತಾಪಮಾನದಲ್ಲಿ ಇಳಿಕೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉಷ್ಣಾಂಶದಲ್ಲಿ ಇನ್ನಷ್ಟು ಇಳಿಕೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಆದ್ದರಿಂದ ರೈತ ಬಾಂಧವರು, ಕೃಷಿಕರು, ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ತಮ್ಮ ಜಾನುವಾರುಗಳು, ಕೋಳಿ, ಕುರಿ ಮತ್ತು ಮೇಕೆ ಹಾಗೂ ಇನ್ನಿತರೆ ಸಾಕು ಪ್ರಾಣಿಗಳನ್ನು ಈ ಚಳಿಯಿಂದ ರಕ್ಷಿಸಿಕೊಳ್ಳಲು ಕೋರಲಾಗಿದೆ. ಜೊತೆಗೆ ವೃದ್ಧರು, ಶೀತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಈ ಮೂಲಕ ಸೂಚಿಸಲಾಗಿದೆ. ಭದ್ರಾ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಲ್ಲಿ ನೀರು ಹರಿಸಲು ದಿನಾಂಕ ನಿಗದಿಪಡಿಸಲಾಗಿದೆ. ಜನವರಿ 4ರಿಂದ ಎಡದಂಡೆ ಮತ್ತು ಜನವರಿ 8ರಿಂದ ಬಲದಂಡೆ ನಾಲೆಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ ಎಂದು ಭದ್ರಾ ಕಾಡ ಅಧ್ಯಕ್ಷ ತಿಳಿಸಿದರು. ಭದ್ರಾ ಜಲಾಶಯದ ನಾಲೆಗಳಿಗೆ ನಿರಂತರವಾಗಿ 120 ದಿನ ನೀರು ಹರಿಸಲಾಗುತ್ತದೆ. ನಾಲೆಗಳ ಮೂಲಕ ಒಟ್ಟು 32 TMC ನೀರು ಹರಿಸಲಾಗುತ್ತದೆ. ಎಡದಂಡೆ ನಾಲೆಗೆ 380 ಕ್ಯೂಸೆಕ್ಸ್, ಬಲದಂಡೆ ನಾಲೆಗೆ 2650 ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತದೆ. ಪ್ರಸ್ತುತ ಜಲಾಶಯದಲ್ಲಿ 66.964 TMC ನೀರು ಸಂಗ್ರಹವಿದೆ. ರೈತರು ಯಾವುದೇ ವದಂತಿಗೆ ಕಿವಿಗೊಳ್ಳದೆ ಉತ್ತಮ ಬೆಳೆ ಬೆಳೆಯಬಹುದು ಎಂದು ಹೇಳಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೀನ್ಸ್ ಕನಿಷ್ಠ ಬೆಲೆ 2500, ಗರಿಷ್ಠ 6500 ರೂಪಾಯಿ. ಬೀಟ್ರೂಟ್ 2500 ಕನಿಷ್ಠ ಮತ್ತು ಗರಿಷ್ಠ. ಹಾಗಲಕಾಯಿ 2000 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ. ಕ್ಯಾರೆಟ್ ಕನಿಷ್ಠ ಬೆಲೆ 3000, ಗರಿಷ್ಠ 5000 ರೂಪಾಯಿ. ತೆಂಗಿನ ಕಸಬರಿಗೆ ಕನಿಷ್ಠ ಮತ್ತು ಗರಿಷ್ಠ 3000. ಎಳೆನೀರು 1000ಕ್ಕೆ ಕನಿಷ್ಠ 15000, ಗರಿಷ್ಠ 25000. ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ 9500, ಗರಿಷ್ಠ 13500. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2050 ರೂಪಾಯಿ, ಗರಿಷ್ಠ 2300 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 2000 ರೂಪಾಯಿ, ಗರಿಷ್ಠ 6000 ರೂಪಾಯಿ. ಟೊಮ್ಯಾಟೊ ಕನಿಷ್ಠ ಗರಿಷ್ಠ 1500 ರೂಪಾಯಿ. ಇನ್ನು ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ರೈತ ಬಾಂಧವರೇ, ರಾಶಿ ಅಡಕೆ ಕನಿಷ್ಠ 46,569 ರೂಪಾಯಿ, ಗರಿಷ್ಠ 51,239 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,280 ರೂಪಾಯಿ. ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,620 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೀನ್ಸ್ 4,067 ರೂಪಾಯಿ, ಕ್ಯಾರೆಟ್ 3,431 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹಸಿಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,846 ರೂಪಾಯಿ. ಹಸಿ ಶುಂಠಿ ಕನಿಷ್ಠ ಮತ್ತು ಗರಿಷ್ಠ 1,800 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,120 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿ. ಈರುಳ್ಳಿ ಕನಿಷ್ಠ 3,900 ರೂಪಾಯಿ, ಗರಿಷ್ಠ 4,100 ರೂಪಾಯಿ. ಆಲೂಗೆಡ್ಡೆ ಕನಿಷ್ಠ 2,567 ರೂಪಾಯಿ, ಗರಿಷ್ಠ 2,767 ರೂಪಾಯಿ. ಮೂಲಂಗಿ ಕನಿಷ್ಠ ಮತ್ತು ಗರಿಷ್ಠ 1,961 ರೂಪಾಯಿ. ಹಿರೇಕಾಯಿ ಕನಿಷ್ಠ 3,431 ರೂಪಾಯಿ ಹಾಗೂ ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಲಸಂದೆ ಕಾಳು ಕನಿಷ್ಠ 7,600 ರೂಪಾಯಿ, ಗರಿಷ್ಠ 8,000 ರೂಪಾಯಿ. ಅಲಸಂದೆ ಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಸೇಬು ಕನಿಷ್ಠ 6,500 ರೂಪಾಯಿ, ಗರಿಷ್ಠ 7,500 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೀನ್ಸ್ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,800 ರೂಪಾಯಿ. ಕಡಲೆಬೇಳೆ ಕನಿಷ್ಠ 7,800 ರೂಪಾಯಿ, ಗರಿಷ್ಠ 7,800 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,600 ರೂಪಾಯಿ, ಗರಿಷ್ಠ 4,000 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಕ್ಯಾರೆಟ್ 3,000 ಕನಿಷ್ಠವಾದರೆ 4,000 ಗರಿಷ್ಠ ಬೆಲೆ. ನುಗ್ಗೆಕಾಯಿ 3,500 ರೂಪಾಯಿ ಕನಿಷ್ಠವಾದರೆ 4,000 ಗರಿಷ್ಠ. ಹಸಿಯವರೆ 2,000 ಕನಿಷ್ಠ ಬೆಲೆಯಾದರೆ ಗರಿಷ್ಠ 3,000 ರೂಪಾಯಿ. ಹಸಿಮೆಣಸಿನಕಾಯಿ 2,500 ರೂಪಾಯಿ ಕನಿಷ್ಠ, 3,500 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಸ್ಥಳೀಯ ಜೋಳ 2,000 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಕರಬೂಜ 2,000 ಕನಿಷ್ಠ, ಗರಿಷ್ಠ 2,500 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಬೆಂಡೆಕಾಯಿ 3,500 ರೂಪಾಯಿ ಕನಿಷ್ಠ, ಗರಿಷ್ಠ 4,000 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,600 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,050 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಮೂಸಂಬಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,800 ರೂಪಾಯಿ. ಈರುಳ್ಳಿ 1,000 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 5,500 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 2,500 ರೂಪಾಯಿ ಬೆಲೆ ನಿಗದಿಯಾದರೆ ಗರಿಷ್ಠ 3,500 ರೂಪಾಯಿ. ಭತ್ತ ಮಧ್ಯಮ ತಳಿ ಕನಿಷ್ಠ ಬೆಲೆ 2,464 ರೂಪಾಯಿ, ಗರಿಷ್ಠ 2,680 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,200 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ 2,956 ರೂಪಾಯಿ, 3,450 ರೂಪಾಯಿ. ಮಧ್ಯಮ ಭತ್ತ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,050 ರೂಪಾಯಿ. ಹಿರೇಕಾಯಿ 3,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 4,000 ರೂಪಾಯಿ. ಸ್ಥಳೀಯ ಸೂರ್ಯಕಾಂತಿ 5,390 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಸುವರ್ಣಗೆಡ್ಡೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,500 ರೂಪಾಯಿ. ತೊಗರಿಕಾಯಿ ಕನಿಷ್ಠ 4,000, ಗರಿಷ್ಠ 5,000 ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸೋನಾ ಭತ್ತ 2,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 2,700 ರೂಪಾಯಿ. ಗೊರಬಲು ಅಡಕೆ ಕನಿಷ್ಠ ಬೆಲೆ 27,000, ಗರಿಷ್ಠ 29,014 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 49,000, ಗರಿಷ್ಠ 51,500 ರೂಪಾಯಿ. ಬೇರೆ ತಳಿ ಕಾಳು ಮೆಣಸು ಕನಿಷ್ಠ 27,000 ರೂಪಾಯಿ ಆದರೆ ಗರಿಷ್ಠ 31,872 ರೂಪಾಯಿ. ಜಯಭತ್ತ 2,000 ಕನಿಷ್ಠ, 2,700 ರೂಪಾಯಿ ಗರಿಷ್ಠ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಕೋಕಾ ಅಡಿಕೆ 22,000 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 27,500 ರೂಪಾಯಿ. ಹೊಸ ತಳಿ ಅಡಿಕೆ ಕನಿಷ್ಠ 25,000, ಗರಿಷ್ಠ 35,000. ಹಳೆ ತಳಿ ಅಡಿಕೆ ಕನಿಷ್ಠ 36,000, ಗರಿಷ್ಠ 48,500 ರೂಪಾಯಿ. ಕಾಳು ಮೆಣಸು 35,000 ಕನಿಷ್ಠವಾದರೆ ಗರಿಷ್ಠ 62,000 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಕಡಲೆಬೇಳೆ ಕನಿಷ್ಠ 9,500 ರೂಪಾಯಿ, ಗರಿಷ್ಠ 9,800 ರೂಪಾಯಿ. ಕಡಲೆ ಕಾಳು 8,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 8,800 ರೂಪಾಯಿ. ಉದ್ದಿನ ಬೇಳೆ 11,500 ರೂಪಾಯಿ ಕನಿಷ್ಠ, ಗರಿಷ್ಠ 15,800 ರೂಪಾಯಿ. ಕೊತ್ತಂಬರಿ ಬೀಜ 9,200 ರೂಪಾಯಿ ಕನಿಷ್ಠವಾದರೆ 11,800 ರೂಪಾಯಿ ಗರಿಷ್ಠ. ಹೆಸರು ಕಾಳು 10,800 ರೂಪಾಯಿ ಗರಿಷ್ಠ ಬೆಲೆಯಾಗಿತ್ತು. ಹೆಸರು ಬೇಳೆ 8,500 ರೂಪಾಯಿ ಕನಿಷ್ಠ, 10,200 ರೂಪಾಯಿ ಗರಿಷ್ಠ. ಹುರುಳಿ ಕಾಳು 5,500 ರೂಪಾಯಿ ಕನಿಷ್ಠ, 7,500 ರೂಪಾಯಿ ಗರಿಷ್ಠ. ಉಂಡೆ ಬೆಲ್ಲ 4,000 ರೂಪಾಯಿ ಕನಿಷ್ಠ, 5,000 ರೂಪಾಯಿ ಗರಿಷ್ಠ. ಬಿಳಿ ಜೋಳ 3,000 ರೂಪಾಯಿ ಕನಿಷ್ಠ, ಗರಿಷ್ಠ 4,300 ರೂಪಾಯಿ. ಮೆಂತೆ ಬೀಜ ಕನಿಷ್ಠ 7,500 ರೂಪಾಯಿ, ಗರಿಷ್ಠ 8,800 ರೂಪಾಯಿ. ಸಾಸಿವೆ ಕಾಳು 7,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 7,800 ರೂಪಾಯಿ. ಉತ್ತಮ ಭತ್ತ ಕನಿಷ್ಠ 2,350 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಮಧ್ಯಮ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,300 ರೂಪಾಯಿ. ಉತ್ತಮ ಭತ್ತ 4,600 ರೂಪಾಯಿ ಕನಿಷ್ಠ, ಗರಿಷ್ಠ 7,500 ರೂಪಾಯಿ. ಕೆಂಪು ರಾಗಿ ಕನಿಷ್ಠ 3,600 ರೂಪಾಯಿ, ಗರಿಷ್ಠ 4,200 ರೂಪಾಯಿ. ತೊಗರಿ ಬೇಳೆ 14,800 ರೂಪಾಯಿ ಕನಿಷ್ಠವಾದರೆ 15,800 ರೂಪಾಯಿ ಗರಿಷ್ಠ. ಗೋಧಿ 3,800 ರೂಪಾಯಿ ಕನಿಷ್ಠವಾದರೆ 4,200 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟಿಗೆ ಬಂದರೆ ಬೆಟ್ಟೆ ಅಡಿಕೆ ಕನಿಷ್ಠ 46,009 ರೂಪಾಯಿ, ಗರಿಷ್ಠ 55,379 ರೂಪಾಯಿ. ಇಳಿ ಅಡಿಕೆ ಕನಿಷ್ಠ 40,199 ರೂಪಾಯಿ, ಗರಿಷ್ಠ 51,625 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 18,199 ರೂಪಾಯಿ, ಗರಿಷ್ಠ 28,899 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 33,000 ರೂಪಾಯಿ, ಗರಿಷ್ಠ 51,625 ರೂಪಾಯಿ. ಸರಕು ಅಡಿಕೆ ಕನಿಷ್ಠ 62,000 ರೂಪಾಯಿ, ಗರಿಷ್ಠ 86,300 ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇದುವರೆಗೂ ಕೃಷಿ ಮಾಹಿತಿ, ಪೇಟೆ ಧಾರಣೆ, ಹವಾಮಾನ ವರದಿ ಕೇಳಿದಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಇದೀಗ ಒಂದು ಪರಿಸರ ಗೀತೆ. ಕೇಳಿದ್ರಿ.